ಪ್ರಸ್ತುತ ಒಂದು ಅಂದಾಜಿನ ಪ್ರಕಾರ 131,000 ಟನ್ನಷ್ಟು ನಮಗೆ ಬೇಕಾಗ್ತದೆ. ಆದರೆ ಈಗ ಇಳುವರಿ ನಮ್ಮ ಉತ್ಪಾದನೆ ಇರೋದು ಒಂದು 78,000-80,000 ಟನ್, ಅಂದರೆ 50,000 ಟನ್ ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ವಿಫುಲವಾದಂಥ ಅವಕಾಶಗಳಿದ್ದಾವೆ ಬೆಳೀಲಿಕ್ಕೆ. ಮತ್ತು ಬಹಳಷ್ಟು ನಾವು ರಫ್ತು ಮಾಡ್ತಾ ಇದ್ದೀವಿ ಇದನ್ನು, ಮತ್ತು ಆಮದು ಕೂಡ ಆಗ್ತದೆ. ಆಮದು ಯಾಕಂದರೆ ನಮಗೆ ಬೇಡಿಕೆ ಸಾಕಾಗೋದಿಲ್ಲ ಆ ಒಂದು ಉದ್ದೇಶ. ಮತ್ತು ನೋಡಿ, ಮೊದಲೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟು ಇರ್ತಿರ್ಲಿಲ್ಲ ಏರಿಯಾ, ಈಗ ನಾವು ಭಾರತದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೀವಿ. ತದನಂತರದಲ್ಲಿ ಕೇರಳ ಮತ್ತು ಬೇರೆ ರಾಜ್ಯಗಳು. ಕೇರಳದಲ್ಲಿ ಈಗ ಕ್ಷೇತ್ರ ಕಡಿಮೆ ಆಗಿದೆ, ಇಳುವರಿಗೆ ನಾವು ಕರ್ನಾಟಕದವರು ಮುಂಚೂಣಿಯಲ್ಲಿದ್ದೀವಿ. ಕರ್ನಾಟಕದಲ್ಲಿ ಸಾಕಷ್ಟು ಕೃಷಿ ಆಗ್ತಾ ಇದೆ. ಮತ್ತು ಇನ್ನೂ ಒಂದು ಒಳ್ಳೆಯ ಬೆಳವಣಿಗೆ ಅಂದರೆ ಇದರದ್ದು ಮಿನಿಮಮ್ ಇಂಪೋರ್ಟ್ ಪ್ರೈಸ್ MIP ಅಂತ ಹೇಳ್ತೀವಿ, ಅದು 500 ರೂಪಾಯಿ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದೆ. ಹಾಗಾಗಿ 500 ರೇಟ್ ಕಡಿಮೆ ಬರೋ ಹಾಗಿಲ್ಲ. ಒಂದು ಎರಡನೇದು, ನೀವು ಈಗ ಒಂದು 15 ದಿನದ ಹಿಂದೆ ಗಮನಿಸಿರ್ಬೋದು, ಇದ್ರ GST ತೆಗೆದಿದ್ದಾರೆ ಇದ್ರ ಮೇಲೆ. ಅದು ಬಹಳ ಉತ್ತಮವಾದಂತಹ ಒಂದು ನಿರ್ಣಯ, ಯಾಕಂದ್ರೆ ಬೆಳೆಗಾರರಿಗೆ ಲಾಭ ಆಗಬೇಕು. ಅದು ಒಂದು ಪರೋಕ್ಷವಾಗಿ ರೈತರಿಗೆ ಈ ಕಾಳುಮೆಣಸಿನ ಬೆಳಿಲಿಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಂಗೆ. ಅದು ಕೇಂದ್ರ ಸರ್ಕಾರದ ಒಂದು ಒಳ್ಳೆ ಕ್ರಮ ಅಂತ ಹೇಳಿ. ಹೌದು ಸರ್, ಹೌದು. ಇನ್ನು ಈ ಕರಿಮೆಣಸನ್ನ ಬೆಳೆಯೋದಕ್ಕೆ ಹವಾಗುಣ ಹೇಗಿರಬೇಕಾಗತ್ತೆ, ಮಣ್ಣು ಹೇಗಿದ್ರೆ ಒಳ್ಳೆಯದು? ಹಾಂ, ಇದಕ್ಕೂ ಸಹಿತ ಮಣ್ಣು ಹೆಚ್ಚು ಸಾವಯವದಿಂದ ಕೂಡಿರುವಂಥದ್ದು, ಮತ್ತು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಮಣ್ಣಿನಲ್ಲಿರುವಂಥ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಿದ್ದಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೂ ಸಹಿತ ಸತ್ವಯುತ ಮಣ್ಣಿರಬೇಕು, ನೀರು ನಿಲ್ಲಬಾರ್ದು. ಕಾಳು ಮೆಣಸಿಗೆ ನೀರು ಹೆಚ್ಚು ಆಗಬಾರ್ದು, ನೀರು ಕಡಿಮೆ ಆಗಬಾರ್ದು, ಹದವರಿತು ನೀರು ಬೇಕಾಗ್ತದೆ. ಯಾಕಂದ್ರೆ ಇದರದ್ದು ಬೇರಿನ ರಚನೆ ಬಹಳ ಸೂಕ್ಷ್ಮ, ಏನಾದ್ರು ತೊಂದರೆ ಆದರೆ, ನೀರು ನಿಂತರೆ ಅಥವಾ ನೀರು ಇಲ್ಲದೆ ಹೋದರೆ, ಸಂಪೂರ್ಣ ಒಣದಾದರೆ ಇದಕ್ಕೆ ತೊಂದರೆ ಆಗುತ್ತೆ, ಬಾಡಿಬಿಡುತ್ತೆ. ಹಾಗಾಗಿ ಇದಕ್ಕೆ ಮಣ್ಣು ಮತ್ತು ನೀರು ಬಹಳ ಮುಖ್ಯವಾದಂಥದ್ದು. ಬೇಸಿಗೆ ಹಂಗಾಮಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರಿಗೆ ಆದ್ಯತೆ ಕೊಡಬೇಕು. ಈಗ ಮಳೆಗಾಲದಲ್ಲಿ ಅಷ್ಟು ಸಮಸ್ಯೆ ಆಗೋದಿಲ್ಲ. ಈ ಸಾಂಪ್ರದಾಯಿಕವಾಗಿ ಕಾಳು ಮೆಣಸನ್ನ ಬೆಳೆಯುವಂತಹ ಪ್ರದೇಶಗಳಲ್ಲಿ ಮಳೆಗಾಲದಲ್ಲಿ ಸಮಸ್ಯೆ ಆಗೋದಿಲ್ಲ. ಮಳೆಗಾಲದ ಸಮಸ್ಯೆ ಅಂದ್ರೆ ರೋಗ ಸಮಸ್ಯೆ. ಹಾಗಾಗಿ ಗುಣಮಟ್ಟದ ಕಾಳು ಮೆಣಸು ಬೆಳಿಬೇಕಂದ್ರೆ ಉತ್ತಮ ಮಣ್ಣು ಇರಬೇಕು. ಮತ್ತೆ ರಸಸಾರ 6-7 ಅಂತ ಹೇಳ್ತೀವಿ. ಮತ್ತೆ ಇಲ್ಲಿ ಹವಾಗುಣ ನೋಡಿ, ಇಲ್ಲಿ 10-40 ಡಿಗ್ರಿ ವರೆಗೂ ತಡ್ಕೊಳ್ಳೋ ಶಕ್ತಿ ಇದೆ. ಆದರೆ 28-30 ಆಸುಪಾಸ್ನಲ್ಲಿ ಸೆಂಟಿಗ್ರೇಡ್, 28-30 ಡಿಗ್ರಿ ಸೆಂಟಿಗ್ರೇಡ್ ಬಹಳ ಉತ್ತಮ ಇದಕ್ಕೆ. ಮತ್ತೆ ಇದಕ್ಕೆ ಅತಿ ಹೆಚ್ಚು ಮಳೆನೂ ಆಗಬಾರ್ದು. ಅವಸ್ಥೆ ಚೆನ್ನಾಗಿ ಇದ್ರೆ, ನೀರು ಬಸದು ಹೋಗ್ತಿದ್ರೆ, ಮತ್ತೆ ನಾಟಿ ಮಾಡುವಾಗ ಅಷ್ಟೇ ಸೂರ್ಯನ ಬಿಸಿಲು ನೇರವಾಗಿ ಬೀಳದ ಹಾಗೆ ಪೂರ್ವ ಉತ್ತರ ನಾವು ನಾಟಿಯನ್ನ ಮಾಡಿಕೊಂಡು ಬಿಸಿಲು ನೇರವಾಗಿ ಗಿಡದ ಮೇಲೆ ಬೀಳದ ಹಾಗೆ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಓರೆಯಾಗಿ ಬೀಳೋ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಇನ್ನು ಕರಿಮೆಣಸಿನಲ್ಲಿರುವಂಥ ತಳಿಗಳು ಯಾವ್ಯಾವು ನಮ್ಮ ಸಾಗುವಳಿಗೆ ಲಭ್ಯವಿರುವಂಥ? ಇಲ್ಲಿ ಅನೇಕ ಸ್ಥಳೀಯ ತಳಿಗಳಿದ್ದಾವೆ, ಮುಂದುವರೆದ ತಳಿಗಳಿದ್ದಾವೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಮೊದಲೆಲ್ಲ ಮೋಟಕರೆ, ಉದ್ದಕರೆ, ಮಲ್ಲಿಗೆ ಸರ, ಹೌದು, ಬಿಳಿ ಮಲ್ಲಿಗೆ ಸರ, ಉದ್ದಕರೆ ಅಂತ, ಹಾ, ಇವೆಲ್ಲ ಸ್ಥಳೀಯ ತಳಿಗಳು. ಇನ್ನು ಪನ್ನೀರು, ಕೇರಳದ ಒಂದು ಸಂಶೋಧನಾ ಕೇಂದ್ರ ಇದೆ ಪನ್ನೀರಿನ, ಅವರು ಪನ್ನೀರು 1, 2, 3, 4 ಹೀಗೆ 10 ಪನ್ನೀರು 1-10 ಬಿಡುಗಡೆಯನ್ನು ಮಾಡಿದ್ದಾರೆ. ಅದು ಅಲ್ಲದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ಕಾಲಿಕಟ್, ಹೌದು, ಅವರು ಪಂಚಮಿ, ಪೌರ್ಣಮಿ, ದೇವಂ, ಗಿರಿಮುಂಡ, ಕೂರ್ಗರ್ಕ ಎಕ್ಸಲ್ ಹೀಗೆ ಮುಂದುವರೆದ ತಳಿಗಳು, ಹೆಚ್ಚು ಇಳುವರಿ ಕೊಡುವಂಥ ತಳಿಗಳನ್ನು ಮಾಡಿದ್ದಾರೆ. ಇದು ಅಲ್ಲದೆ ಅನೇಕ ಜನ ರೈತ ಬಾಂಧವರು ಕೆಲವು ತಳಿಗಳನ್ನು ಗುರುತಿಸಿದ್ದಾರೆ. ಅವು ಸಹಿತ ನಮ್ಮ PPFRA, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಅಥಾರಿಟಿ, ಅಲ್ಲಿನೂ ಸಹಿತ ಅವು ನೋಂದಣಿ ಆಗಿದೆ, ಸಿಗಂಧಿನಿ ಆಗಿದೆ. ನಮ್ಮ ವಿಶ್ವವಿದ್ಯಾಲಯದ ನಮ್ಮ ಅಡಿಕೆ ಸಂಶೋಧನೆ 4 ತಳಿಗಳನ್ನು ರೈತರ ತಾಕಿನಲ್ಲಿ ಗುರುತಿಸಿ ಅವನ್ನು 4 VJ 1, 2, 3, 4 ಅಂತ ಅವನು ಸಹಿತ ನಾವು ನೋಂದಣಿಯನ್ನು ಮಾಡಿಸಿದ್ದೀವಿ. ರೈತರುಗಳಿಗೆ ಹಕ್ಕುಗಳು ಲಭ್ಯವಾಗಿದ್ದಾವೆ. ಹೌದು ಸರ್, ಅವನ್ನು ಅವರು ಮುಂದೆ ಸಸಿಗಳನ್ನು ಮಾಡಿ ರೈತ ಬಾಂಧವರಿಗೆ ಕೊಡುವಂಥ ಅದರಲ್ಲಿ ವಿಶೇಷ ಗುಣಗಳನ್ನು ನೋಡಿ ಅವರು ನೋಂದಣಿ ಆಗಿರುತ್ತೆ. ಹೀಗೆ ಅನೇಕ ತಳಿಗಳಿದ್ದಾವೆ. ಒಂದಿನ ಇದರಲ್ಲಿ ಹೇಳಬೇಕಂತಂದ್ರೆ ಗುಣಮಟ್ಟದ ತಳಿಗಳನ್ನು ತಗೊಳ್ಬೇಕು ಅಂದರೆ ಶಿಫಾರು ಮಾಡಿರುವಂಥ ನರ್ಸರಿಗಳಿಂದ ತಗೋಬಹುದು, ಇಲ್ಲ ಅಂದ್ರೆ ರೈತ ಬಾಂಧವರೇ ಆ ಸಸಿಗಳನ್ನ ಮಾಡ್ಕೊಳ್ಬಹುದು. ಹೇಗೆ? ಹರಿಬಳ್ಳಿಗಳು ಈಗ ನೋಡಿ, ಈಗ ಒಳ್ಳೆ ಸೀಸನ್, ಈಗ ನಾವು ಹರಿಬಳ್ಳಿಗಳನ್ನ ಓಡುಕವಲುಗಳು ಅಂತ, ಹಾ, ಹರಿಬಳ್ಳಿಗಳು ಅವನ್ನೆಲ್ಲ ಕತ್ತರಿಸ್ಬಿಟ್ಟು ಎರಡು ಗಿಣ್ಣು ಮೊದಲು ಮಾಡ್ತಿದ್ವಿ, ಈಗ ಒಂದು ಗಿಣ್ಣು ಸಾಕಾಗ್ತದೆ. ಒಳ್ಳೆ ಗುಣಮಟ್ಟದ ಕಡ್ಡಿಗಳನ್ನು ಅಂದ್ರೆ ನಮಗೆ ಹೆಚ್ಚು ಸಸಿಗಳನ್ನು ಉತ್ಪಾದನೆ ಮಾಡ್ಕೋಬಹುದು. ಹೌದು ಸರ್, ಹೌದು, ಒಂದು ಗಿಣ್ಣು. ಹೌದು, ಇವರು ರೈತರು ಮತ್ತೆ ಬೇರೆ ಕಡೆ ತರೋದು ಬೇಡ. ನಾವು ಅದಕ್ಕೆ ಹೇಳೋದು, ಕಾಳು ಮೆಣಸು ಬೆಳೆಯೋದು ಒಂದು ವಿಶೇಷವಾದ ಇದು ಅಂದ್ರೆ ಸೂಚನೆ ಅಂದ್ರೆ ಗಮನಿಸಬೇಕಾದ ಅಂಶ ಅಂದ್ರೆ ಹಂಬು ಬಳ್ಳಿಗಳು ಹರಿಬಳ್ಳಿಗಳನ್ನು ಕಟ್ ಮಾಡಿಕೊಂಡು ಒಂದು 100-200 ಗಿಡ ರೆಡಿ ಇಟ್ಕೊಂಡಿರ್ಬೇಕು. ಏನಾದರೂ ಅಲ್ಲಿರೋ ಗಿಡ ಹೋಯ್ತಾ ತಗೊಂಡೋಗಿ ತಕ್ಷಣ ಹಾಕ್ತಾ ಇರಬೇಕು. ಹಾಗೆ ಮಾಡೋದು ಬಹಳ ಒಳ್ಳೆ, ಬಹಳ ಜನ ರೈತರು ನಾನು ಕೇಳ್ತಾ ಇರ್ತೇನೆ ರೈತರಿಗೆ, ಏನು ಎಲ್ಲರೂ ಹೇಳ್ತಾ ಇರ್ತಾರೆ ಗಿಡ ಹೋಯ್ತು ರೋಗ ಬಂದು ಅಂತ, ನಿಮ್ಮ ತೋಟದಲ್ಲಿ ಆ ಸಮಸ್ಯೆ ಇಲ್ಲ. ಅವ್ರು ಹೇಳ್ತಾರೆ, ಇಲ್ಲ ಸರ್ ಒಂದು 400-500 ಗಿಡ ರೆಡಿ ಇಟ್ಕೊಂಡು ಬಿಟ್ಟಿರ್ತೀನಿ, ಏನಾದ್ರು ಸಮಸ್ಯೆ ಆದರೆ ನಾನು ತಕ್ಷಣವೇ ನಾಟಿ ಮಾಡಿಸ್ಬಿಡ್ತೀನಿ. ಹಂಗಾಗಿ ನಮಗೆ ಇಳುವರಿಯಲ್ಲಿ ವ್ಯತ್ಯಾಸ, ಅದು ಬಹಳ ಜಾಣತನ. ಈಗ ರೋಗ ಬಂದು ಹೋಯ್ತು ಅನ್ನೋದಕ್ಕಿಂತ ಮತ್ತೆ ನೀವು ದುಡ್ಡು ಕೊಟ್ಟು ಬೇರೆ ನರ್ಸರಿಗಳಿಂದ ತರುವಂತ ಪ್ರಮೇಯವೂ ಇಲ್ಲ, ನಿಮ್ಮ ತೋಟದಲ್ಲಿ ಇರುತ್ತೆ. ಅದಕ್ಕಾಗಿ ಹೆಚ್ಚು ಶ್ರಮವೂ ಬೇಡ. ನೋಡಿ, ಈಗ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ, ಇನ್ನು ಎಲ್ಲ ಸೀಸನ್ ಮುಗೀತೆ, ಕಾಫಿ ಮುಗೀತೆ, ಅಡಿಕೆ ಮುಗೀತೆ, ಕಾಳುಮೆಣಸು ಮುಗೀತೆ, ಈಗ ಸ್ವಲ್ಪ ಕೆಲಸ ಕಡಿಮೆ ಇರುತ್ತೆ. ಹಾಗಾಗಿ ಇಂತಹ ಈ ಸಸ್ಯಾಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಿಕೊಂಡು ನಮಗೂ ಆಗುತ್ತೆ, ಹೆಚ್ಚಾದ್ರೆ ಬೇರೆ ಮಾರಾಟ ಮಾಡ್ಲಿಕ್ಕೂ ಅನುಕೂಲ. ಅಂದ್ರೆ ನೆಡೋದಕ್ಕೆ ಎಷ್ಟು ತಿಂಗಳು ಬೇಕಾಗುತ್ತೆ ಈ ಸಸಿಗಳನ್ನ? ಮುಖ್ಯವಾಗಿ ಮಳೆ ಕಡಿಮೆ ಇದ್ದಾಗ ಇದನ್ನ ನಾವು ನಾಟಿಯನ್ನು ಮಾಡಿ, ಹೆಚ್ಚು ಮಳೆ ಇದ್ದಾಗ ಮಾಡಬಾರ್ದು. ಇಲ್ಲ, ಮಳೆ ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ ಮುಂದೆ ಮಳೆಗಾಲದ ಹಂಗ ಮುಗಿತಾ ಬಂದಿದ್ದಂಗೂ ಮಾಡಬಹುದು. ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್, ಇಲ್ಲ ಅಂತಂದ್ರೆ ನಾವು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಮಳೆ ಆರಂಭ ಆಗೋಕ್ಕಿಂತ ಪೂರ್ವದಲ್ಲಿ ನಾವು ಮಾಡುವಂಥ ಮೇ ತಿಂಗಳಲ್ಲಿ ಮಾಡ್ಬೋದು ನೀರಿನ, ಅವಾಗ ಸ್ವಲ್ಪ ನೀರಿನ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗ್ತದೆ. ಅಷ್ಟು ಮಾಡ್ಕೊಂಡು ಮಾಡಿದರೆ ಏನು ಸಮಸ್ಯೆ ಅಂದರೆ ಆಧಾರ ಗಿಡಗಳು ಇರಲೇಬೇಕಾಗುತ್ತೆ. ಹೌದು ಸರ್, ಇದಕ್ಕೆ ಯಾಕಂದರೆ ಹಬ್ಬಲಿಕ್ಕೆ ಬೇಕಲ್ಲ, ಆಧಾರ ಬೇಕು. ಅಡಿಕೆ ಹೇಗೆ ಮಾಡ್ಬೋದು, ಇಲ್ಲ ಅಂತಂದರೆ ಬೇರೆ ಬೇರೆ ಕಾಡು ಜಾತಿ ಮರಗಳಿಗೆ ಮಾಡ್ಬೋದು ಆಧಾರ. ಕೆಲವರೆಲ್ಲ ಸಿಲ್ವರ್ ಓಕ್ ಉಪಯೋಗ ಮಾಡ್ತಾರೆ, ಅಡಿಕೆಗೂ ಮಾಡ್ತಾರೆ, ಹಾಲ್ವಾಣಕ್ಕೂ ಮಾಡ್ತಾರೆ, ಮತ್ತೆ ಈ ಹಳೆಯ ಮರಗಳು ಇದ್ದಾವಲ್ಲ ಈ ಜಾಕ್ ಫ್ರೂಟ್ ಹಲಸು ಹಲಸು ಅವಕ್ಕೆಲ್ಲವೂ ಮಾಡಲಿಕ್ಕೆ ಸಾಧ್ಯತೆ. ಅಂದ್ರೆ ನೆಡುವಾಗ ಏನು ಕ್ರಮ ಅನುಸರಿಸಬೇಕು? ಇದಕ್ಕೂ ಸಹಿತ ಏನು ಮುಖ್ಯ, ಆಧಾರ ಗಿಡದಿಂದ 1 ಅಡಿ ದೂರದಲ್ಲಿ ಚಿಕ್ಕದೊಂದು ಗುಂಡಿಯನ್ನು ತೆಗೆದು ಅದಕ್ಕೆ ಸಾವಯವ ಅಂಶ ಹೆಚ್ಚು ಇರುವಂತಹದ್ದನ್ನು, ಗೊಬ್ಬರವನ್ನು ಚೆನ್ನಾಗಿ ತುಂಬಿಟ್ಟು ಮತ್ತೆ ಮಣ್ಣು ಮತ್ತೆ ದರಗು ಎಲ್ಲವನ್ನು ಹಾಕಿ ತದನಂತರದಲ್ಲಿ ಮಧ್ಯಭಾಗದಲ್ಲಿ ಈ ಸಸಿಗಳನ್ನು ಇಟ್ಟು ಚೆನ್ನಾಗಿ ಅದಿಮಿಬಿಟ್ಟು ಯಾವುದೇ ತರಹದ ಲೂಸ್ ಇರೋ ಅಂದರೆ ಸಡಿಲಿರದ ಹಾಗೆ ನೋಡಿಕೊಂಡು ನೀರನ್ನು ಚೆನ್ನಾಗಿ ಹಾಕಿಬಿಟ್ಟು ಆಧಾರಕ್ಕೆ ಒಂದು ಕಡ್ಡಿಯನ್ನು, ಅದಕ್ಕೆ ಹಬ್ಲಿಕ್ಕೆ ಅಂದರೆ ನಾವು 1 ಅಡಿ ದೂರದಲ್ಲಿ ಹಾಕಿರ್ತೇವಲ್ಲ, ಹಬ್ಲಿಕ್ಕೆ ಒಂದು ಕಾಂಡಕ್ಕೆ ಮತ್ತು ಈ ಗಿಡಕ್ಕೆ ಒಂದು ಬಳ್ಳಿಗೆ ಒಂದು ಕಡ್ಡಿಯನ್ನು ಕಟ್ಟಿಬಿಟ್ಟು ಅದಕ್ಕೆ ಹಬ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ತದನಂತರದಲ್ಲಿ ಮುಖ್ಯ ಗಿಡಕ್ಕೆ ಹಬ್ಕೊಂಡ್ಮೇಲೆ ಕಡ್ಡಿ ವ್ಯವಸ್ಥೆ ಏನು ಬೇಕಾಗೋದಿಲ್ಲ. ಮತ್ತು ಅಲ್ಲದೆ ಕಡ್ಡಿ ಇಡೋದ್ರಿಂದ ಇನ್ನೊಂದು ಲಾಭ ಅಂತಂದರೆ, ಏನಾದರೂ ಮರದ ಟೊಂಗೆಗಳು ಬಿದ್ದಾಗ ನೇರವಾಗಿ ಈ ಕಾಳು ಮೆಣಸಿನ ಗಿಡದ ಮೇಲೆ ಬೀಳ್ಬಾರ್ದು. ಹಾಗಾಗಿ ಆ ಕಡ್ಡಿ ಮೇಲೆ ಬಿದ್ದು ಪಕ್ಕಕ್ಕೆ ಬರಬೇಕು, ಪಕ್ಕಕ್ಕೆ ಬರಬೇಕು. ಅದು ಒಂದು ಸೂಚನೆಯನ್ನು ನಾವು ಮಾಡಬೇಕು, ಗಮನಿಸಬೇಕಾಗುತ್ತೆ. ಇನ್ನು ಗೊಬ್ಬರ ಏನಾದರೂ ಕೊಡಬೇಕಾಗತ್ತೆ ಇದಕ್ಕೆ? ಹೌದು ಸರ್, ಇದಕ್ಕೂ ನಾನು ಈಗ ತಾನೇ ತಿಳಿಸಿದ ಹಾಗೆ ಸಾವಯವ ಅಂಶಗಳಿಗೆ ಹೆಚ್ಚಿನ ಆದ್ಯತೆ. ಹೌದು ಹೌದು. ಮತ್ತು ಇದಕ್ಕೂ ಶಿಫಾರಸು ಮಾಡಿರುವಂಥದ್ದು 100 ಗ್ರಾಮ್ನಷ್ಟು ಸಾರ್ವಜನಿಕ, 40 ಗ್ರಾಮ್ನಷ್ಟು ರಂಜಕ, 140 ಗ್ರಾಮ್ನಷ್ಟು ಪೋಷಕಾಂಶಗಳನ್ನು ಶಿಫಾರಸು ಮಾಡಿದ್ದಾರೆ 3 ವರ್ಷದ ನಂತರದ ಬಳ್ಳಿಗಳಿಗೆ. ಹಾಗಾಗಿ ಈ ಪೋಷಕಾಂಶಗಳನ್ನು ಹದುವರೆತು 2 ಭಾಗ ಮಾಡಿ ಕೊಡುವಂಥದ್ದು, ಅದರ ಜೊತೆಗೆ ಒಂದು 10-12 ಕೆಜಿ ಅಂದರೆ ಅರ್ಧ ಬುಟ್ಟಿಯಷ್ಟು ಚೆನ್ನಾಗಿ ಕಳೆತಿರುವಂಥ ಕೊಟ್ಟಿಗೆ ಗೊಬ್ಬರವನ್ನು ಕೊಡುವಂಥದ್ದು. ಮತ್ತು ಗೊಬ್ಬರ ಕೊಡುವಾಗ ವಿಶೇಷ ಸೂಚನೆ ಅಂದರೆ ಬೇರುಗಳಿಗೆ ಏನು ತೊಂದರೆ ಆಗದ ಹಾಗೆ ನಾವು ನೋಡಬೇಕು, ಗಾಯ ಆಗಬಾರ್ದು. ಹೌದು, ಇದು ಸೂಕ್ಷ್ಮತೆ ಜಾಸ್ತಿ ಬೇರು, ಹಾಗಾಗಿ ಅದು ಒಂದು ವಿಶೇಷವಾದಂಥ ಕಾಳಜಿಯನ್ನು ನಾವು ವಹಿಸಬೇಕಾಗುತ್ತೆ. ಮತ್ತು ತೇವಾಂಶ ಹಿತಕರವಾಗಿರಬೇಕು, ಹಿತಕರವಾಗಿರಬೇಕು, ನೀರು ನಿಲ್ಲಬಾರ್ದು, ನೀರು ನಿಲ್ಲಬಾರ್ದು, ತೀರ ಒಣಗಿರಬಾರ್ದು. ಮತ್ತು ಈ ಒಣ ವಾತಾವರಣದ ಸಮಯದಲ್ಲಿ ಬುಡದ ಭಾಗಕ್ಕೆ ಸ್ವಲ್ಪ ತರಗೆಲೆಗಳೆಲ್ಲ ಹಾಕಿ, ಹೌದು, ದರಗನ್ನು ಹಾಕಿ ತೇವಾಂಶ ಸಂರಕ್ಷಣೆ ಮಾಡ್ಕೋಬೇಕು, ಸಂರಕ್ಷಣೆಯನ್ನು ಮಾಡ್ಕೊಳ್ಬೇಕು. ಅದು ಬಹಳ ಮುಖ್ಯವಾದಂಥದ್ದು. ಕರಿಮೆಣಸಿಗೆ ಇತ್ತೀಚೆಗೆ ರೋಗದ ಹಾವಳಿಯಿಂದ ಬಹಳ ತೊಂದರೆಗೊಳಗಾಗಿದ್ದಾರೆ. ಇದರಲ್ಲಿ ತಾವು ಹೇಳಿದಾಗಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಕ್ವಿಕ್ ವಿಲ್ಟ್ ಮತ್ತು ಸ್ಲೋ ವಿಲ್ಟ್ ಅಂದ್ರೆ ಬೇಗ ಸೊರಗುವ ರೋಗ, ಶೀಘ್ರ ಸೊರಗುವ ರೋಗ ಅಂತ ಹೇಳ್ತೀವಿ. ಇದು ಒಂದು ಫೈಟೋಪ್ತರೆ, ಇದರಿಂದ ಬರುವಂತ ಶಿಲೀಂಧ್ರದಿಂದ ಬರುವಂತಹದ್ದು. ಹಾಗಾಗಿ ಇಲ್ಲಿ ಏನಾಗ್ತದೆ, ನೀರು ನಿಂತಾಗ ಅಥವಾ ನೀರು ಬಸದು ಹೋಗದೇ ಇರುವಾಗ, ಜೋಗಾದಾಗ, ಮತ್ತೆ ಬೇರುಗಳಿಗೆ ತೊಂದರೆ ಆದಾಗ, ತೋಟಗಳ ನಿರ್ವಹಣೆ ಸರಿ ಇಲ್ಲದೆ ಇರುವಾಗ, ಮತ್ತೆ ನಾನು ಹೇಳಿದೆ ಹಂಬು ಬಳ್ಳಿಗಳನ್ನು ಈ ಸನ್ನಿವೇಶದಲ್ಲಿ ತೆಗಿಬೇಕು ಅಂತ ತೆಗೆದೇ ಇದ್ದಾಗ ಇದು ಜಾಸ್ತಿ ಆಗುವ ಸನ್ನಿವೇಶ ಇರ್ತದೆ. ಹಾಗಾಗಿ ಬಹಳಷ್ಟು ಜನ ರೈತ ಬಾಂಧವರು ನಾವು ನೋಡ್ತಾರೆ ಹೇಗೆ ಅದನ್ನು ಹತೋಟಿ ಮಾಡ್ತಾರೆ. ಕೆಳಗಡೆ ಎಲ್ಲ ಹರಿಬಳ್ಳಿಗಳು 1-1.5 ಅಡಿಯಷ್ಟು ಏನು ಇರ್ತದಲ್ಲ ಬಳ್ಳಿಗಳು, ಅವೆಲ್ಲ ತೆಗೆದು ಹಾಕ್ತಾರೆ, ಮುಖ್ಯ ಬಳ್ಳಿ ಮಾತ್ರ ಇರುತ್ತೆ. ಅದಕ್ಕೆ ಬೋರ್ಡೋ ದ್ರಾವಣ ಸಿಂಪಡಣೆ ಬರೋದಕ್ಕಿಂತ ಮೊದಲೇ ಇವೆಲ್ಲ ಬೋರ್ಡೋ ದ್ರಾವಣ ಮುಂಜಾಗ್ರತೆ ಅವನ್ನೆಲ್ಲ ಮಾಡ್ಕೊಳ್ಳೋದು, ಮತ್ತೆ ಬಳ್ಳಿಗಳನ್ನು ಸದೃಢವಾಗಿ ಬೆಳವಣಿಗೆ ಮಾಡಲಿಕ್ಕೆ ನೋಡ್ಕೊಳ್ಳೋದು, ಇದು ಒಂದು. ಇಷ್ಟೆಲ್ಲ ಮಾಡಿದ ಮೇಲೂ ಬಂತು ಅಂದರೆ ಬೋರ್ಡೋ ದ್ರಾವಣ ಸರಿಯಾಗಿ ಸಿಂಪರಣೆ ಮತ್ತೆ ಅದಕ್ಕೆ ಬುಡಕ್ಕೆ ಹಾಕುವಂತ ಕ್ಲೋರೈಡ್ ಅಂತೀವಿ. ಹೌದು, ಬೋಡೋ ಹಾಕಬಹುದು. ಸಿಒಸಿನು ಅಂದ್ರೆ ಬೋಡೋ ದ್ರಾವಣ ರೈತರು ಚೆನ್ನಾಗಿ ಮಾಡ್ಕೊಳ್ತಾರೆ, ಮಾಡ್ಕೊಳ್ಳಕ್ಕೆ ಆಗದಂತ ಸನ್ನಿವೇಶದಲ್ಲಿ ಸಿಒಸಿನ ಉಪಯೋಗ ಮಾಡಬಹುದು. ಸಿಒಸಿನು ಆ ರೋಗ ಹತೋಟಿ ಆಗಲಿಲ್ಲ ಅಂದ್ರೆ ನಾವು ಮೆಟಲೆಕ್ಸಿಲ್ ಔಷಧಿಯನ್ನು ಹೇಳಬೇಕಾಗ್ತದೆ. ಆದ್ರೆ ಸರಿಯಾಗಿ ಇವ್ರು ಮಾಡಿದ್ದೆ ಆದ್ರೆ ಅದು ಒಂದು ಹತೋಟಿಗೆ ಬರುತ್ತೆ. ಮುಖ್ಯವಾಗಿ ತೇವಾಂಶದ ನಿಯಂತ್ರಣ ಮಾಡಬೇಕು. ಹೌದು, ಹೆಚ್ಚು ಮಳೆ ಆದಾಗ ಮತ್ತೆ ನೀರು ನಿಂತಾಗ ಸರಿಯಾಗಿ ಗಾಳಿ ಆಡದೇ ಇರುವಾಗ ಬಿಸಿಲು ಅಂದ್ರೆ ನೆರಳಿನ ನಿರ್ವಹಣೆ ವ್ಯತ್ಯಾಸ ಆದಾಗ ಇದು ಬರುವಂತ ಸನ್ನಿವೇಶ ಇರ್ತದೆ. ಹಾಗಾಗಿ ಇವೆಲ್ಲವನ್ನು ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಿದಾಗ ರೋಗವನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯತೆ ಇದೆ. ನಿಧಾನ ಸೊರಗು ರೋಗ ಅಂತ ಕೇಳಿದೀವಿ. ಹೌದು ಸರ್, ಅದು ಮಳೆ ಇನ್ನೇನು ಮಳೆಗಾಲ ಕಡಿಮೆ ಆಗ್ತದೆ ಆಗ್ತದೆ ಅನ್ನುವಾಗ ಕಾಣಿಸ್ಕೊಳ್ತದೆ, ಬಳ್ಳಿಗಳೆಲ್ಲ ಹಳದಿ ಆಗ್ತವೆ. ಆದ್ರೆ ತೀವ್ರತೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ ಈ ಶೀಘ್ರ. ಅದಕ್ಕೆ ಹೆಸರು ಶೀಘ್ರ ಸೊರಗು ರೋಗ. ಇವತ್ತು ನೀವು 4 ಬಳ್ಳಿ ಒಣಗಿ ರೋಗ ಪೀಡಿತ, ನಾಳೆ ನಾಡಿದ್ದು ನೋಡಿದ್ರೆ 50 ಬಳ್ಳಿ, ಹಂಗಾಗಲ್ಲ. ಇದು ನಿಧಾನಕ್ಕೆ ಹೋಗ್ತದೆ, ಅದಕ್ಕೆ ನಿಧಾನ ಸೊರಗು ರೋಗ. ಇದು ಒಂದು ಶಿಲೀಂಧ್ರದ ಜೊತೆಗೆ ಒಂದು ಜಂತು ಹುಳು ಅದನ್ನು ಕಾರಣ ಆಗ್ತದೆ. ನಿಮೆಟೋಡ್ ಅಂತ. ಹೌದು, ನಿಮೆಟೋಡ್ಸ್ ಅದು ಕಾರಣ ಆಗ್ತದೆ. ಹಾಗಾಗಿ ಜಂತು ಹುಳದ ನಿರ್ವಹಣೆನೂ ಆಗ್ಬೇಕು, ಶಿಲೀಂಧ್ರದ ನಿರ್ವಹಣೆ ಇದರಲ್ಲಿನೂ ಸಹಿತ ಬೇರೆಗೆ ತೊಂದರೆ ಆಗದೆ. ಯಾಕಂದ್ರೆ ಇವೆಲ್ಲ ಸೆಕೆಂಡರಿ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ತೊಂದರೆ ಆದಾಗ, ನೋವಾದಾಗ ಅದ್ರ ಮೂಲಕ ಒಳಗಡೆ ಹೋಗುವಂಥದ್ದು. ಹಾಗೆ ಬೇರೆಗಳು ತೊಂದರೆ ಆಗದಂಗೆ ನೋಡಿಕೊಂಡು ವ್ಯವಸ್ಥೆಯನ್ನು ಮಾಡ್ಕೋ. ಇದಕ್ಕೆ ಮುಖ್ಯವಾಗಿ ಬೇವಿನ ಹಿಂಡಿ ಹೇಳ್ತೀವಿ ನಾವು, ಯಾಕೆಂದ್ರೆ ನಿಮ್ಯಾಟೋಡ್ಸ್ ಅನ್ನ ಜಂತು ಹುಳುಗಳನ್ನು ಕಡಿಮೆ ಮಾಡಲಿಕ್ಕೆ ಬೇವಿನ ಹಿಂಡಿ. ಅದಕ್ಕೆ ನಾವು ಶೀಘ್ರ ಸೊರಗು ರೋಗ ಆಗಲಿ ನಿಧಾನ ಸೊರಗು ರೋಗ ಆಗಲಿ ಈ ಕೊಟ್ಟಿಗೆ ಗೊಬ್ಬರ ಅಥವಾ ಬೇವಿನ ಹಿಂಡಿಗೆ ಟ್ರೈಕೋಡರ್ಮ ಸುಡೋಮೋನಾಸ್ ಫೆಸಿಲೋಮೈಸಿಸ್ ಈ ಪುಷ್ಟಿಕರಿಸಿದ್ದನ್ನು ಕೊಟ್ಟಾಗ ಈ ಎರಡೂ ರೋಗಗಳನ್ನ ಒಂದು ಹತೋಟಿಗೆ ತರಲಿಕ್ಕೆ ಸಾಧ್ಯತೆ ಇದೆ. ಅದು ಅಲ್ಲದೆ ಈಗ ರಾಸಾಯನಿಕಗಳಿದ್ದಾವೆ, ಮೊದಲು ನಾವು ರಾಸಾಯನಿಕಗಳಿಗಿಂತ ಸಾವಯವ ಪದ್ಧತಿಯನ್ನು ಮಾಡಿಕೊಂಡು ಅದು ಹತೋಟಿಗೆ ಬರದೇ ಇದ್ದಾಗ ನಾವು ರಾಸಾಯನಿಕ ಜೈವಿಕ ನಿಯಂತ್ರಣ ಬಳಸ್ಕೋಬೇಕು. ಬಳಸ್ಬೇಕು. ಟ್ರೈಕೋಡರ್ಮ ಹೇಳಿದೆ, ಸೂಡೋಮೋನಾಸ್ ಫೆಸಿಲೋಮೈಸಿಸ್ ಇದನ್ನ ಮಾಡುವಂಥದ್ದು. ಮತ್ತೆ ಇನ್ನೊಂದು ವಿಶೇಷವಾಗಿ ನಾವು ಗಮನಿಸಬೇಕು, ಈಗ IAS ಅರ್ಧವ್ರು ಪೆಪ್ಪರ್ ಸ್ಪೆಷಲ್ ಅಂತ ಮಾಡಿದ್ದಾರೆ, ಅದು ಲಘು ಪೋಷಕಾಂಶಗಳ ಮಿಶ್ರ. ಅದು ಸಹಿತ ಗಿಡಗಳನ್ನ ಸದೃಢ ಮಾಡಲಿಕ್ಕೆ ಪರೋಕ್ಷವಾಗಿ ಸಹಾಯ ಮಾಡಿದೆ. ಅಂದ್ರೆ ಸಿಂಪರಣೆ ಮೂಲಕ. ಹೌದು, 1 ಲೀಟರ್ ನೀರಿಗೆ 5 ಗ್ರಾಂನಷ್ಟು ಸಿಂಪರಣೆ ಮಾಡ್ಲಿಕ್ಕೆ ಹೇಳ್ತೀವಿ. ಅದನ್ನು ಸಹಿತ ಗಿಡಗಳನ್ನ ಸ್ವಲ್ಪ ಸದೃಢ ಮಾಡ್ಲಿಕ್ಕೆ ಗೊಂಚಲಿಗೂ ಅದನ್ನ ಸಿಂಪರಣೆ ಮಾಡಬಹುದು ಸರ್. ಅಂದ್ರೆ ಬೇರೆ ಸೈಜ್ ಜಾಸ್ತಿ ಮಾಡ್ಲಿಕ್ಕೆ, ಚೆನ್ನಾಗಿ ತುಂಬಿಕೊಳ್ಳಿಕ್ಕೆ ಅದು ಸಹಾಯಕ ಆಗ್ತದೆ. ಅಂದ್ರೆ ಇದಕ್ಕೆ ನೀರಿನ ಕೊರತೆ ಆಗಬಾರ್ದು. ಹಾಕ್ಬಾರ್ದು. ಹೌದು, ಅದು ಬಹಳ ಮುಖ್ಯ. ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ನೀರಿನ ಕೊರತೆ ಆದ್ರೆ ಕೊತ್ತುಗಳೇ ಬಿದ್ದು ಹೋಗ್ಬಿಡುತ್ತೆ. ಹೌದು ಹೌದು ಹೌದು. ಅಂದ್ರೆ ಗೊಂಚಲುಗಳು ಇರ್ತಾವಲ್ಲ. ಹೌದು, ಕರೆಕ್ಟ್, ಕರೆಗಳು ಅಂತ ಹೇಳ್ತೀವಿ. ಅವೇ ಬಿದ್ದು ಹೋಗ ಸಾಧ್ಯತೆ. ಸಾಧಾರಣವಾಗಿ ಯಾವಾಗ ಇದು ಮಾಗುತ್ತೆ, ಕೊಯ್ಲು ಬರುತ್ತೆ? ಸ್ವಲ್ಪ ಈ ಮಲೆನಾಡು ಭಾಗ ಸ್ವಲ್ಪ ತಡ ಆಗ್ತದೆ. ಈಗೆಲ್ಲ ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂತು ಕಾಳಮೆಣಸು, ಒಂದು ಕೊಯ್ಲು ಮುಗಿಲಿಕ್ಕೆ ಬಂತು. ಸಾಧಾರಣವಾಗಿ ಫೆಬ್ರವರಿ ಮಾರ್ಚ್. ಹೌದು ಹೌದು, ಮಾರ್ಚ್ ಒಳಗೆ ಮುಗಿದು ಬಿಡುತ್ತೆ. ಈ ಸಲ ಸ್ವಲ್ಪ ಲೇಟ್ ಆಗಿದೆ, ಯಾಕಂದ್ರೆ ಹೆಚ್ಚು ಮಳೆ ಆಗಿ ಸ್ವಲ್ಪ ಅದ್ರದ್ದು ಲೇಟ್ ಆಗಿದೆ. ಕೊಯ್ಲು ಹಂತ ಸ್ವಲ್ಪ ಮುಂದೆ ಒಂದು 15-20 ದಿನ ಮುಂದೆ ಹೋಗಿದೆ. ಒಂದು ಗೊಂಚಲಿನಲ್ಲಿ ಅಂದ್ರೆ ಕರೆಯಲ್ಲಿ ಹೇಳ್ತೀವಿ, ಒಂದು 4-5 ಕಾಳುಗಳು ಸ್ವಲ್ಪ ಅದ್ರದ್ದು ವರ್ಣ ಚೇಂಜ್, ಕಲರ್ ಚೇಂಜ್ ಆದಾಗ ಅದನ್ನ ನಾವು ಕೊಯ್ಲು ಮಾಡ್ಲಿಕ್ಕೆ ಸಿದ್ಧ ಅಂತ ಹೇಳ್ತೀವಿ. ಕೊಯ್ಲು ಆ ಹಂತದಲ್ಲಿ, ತದನಂತರದಲ್ಲಿ ಕೊಯ್ಲು ಮಾಡಿದ್ದನ್ನೆಲ್ಲವನ್ನು ಅದನ್ನ ನಾವು ಒಂದು ಯಂತ್ರಕ್ಕೆ ಹಾಕಿ ಆ ಕರೆಯಿಂದ ಕಾಳುಗಳನ್ನು ಬೇರೆಗಳನ್ನು ಬೇರ್ಪಡಿಸ್ತೀವಿ. ತದನಂತರದ ಇನ್ನೂ ಒಂದು ಬಹಳ ಮುಖ್ಯ ಅಂತಂದ್ರೆ ಗುಣಮಟ್ಟ ಚೆನ್ನಾಗಿರ್ಲಿಕ್ಕೆ, ಬೇಗನೆ ಒಣಗ್ಲಿಕ್ಕೆ, ಮತ್ತೆ ರೋಗದ ಕೀಟದ ಹಾವಳಿ ಇದ್ರೆ ಕಡಿಮೆ ಮಾಡ್ಲಿಕ್ಕೆ ಬಿಸಿನೀರಿನಲ್ಲಿ ಅದ್ದುವಂಥದ್ದು. ಅದನ್ನ ಕಾಳು ಮೆಣಸು ಬಿಡಿಸಿರ್ತೀವಲ್ಲ, ಅದನ್ನ ಬಿಸಿನೀರಿನಲ್ಲಿ 1 ನಿಮಿಷ ಕುದಿಯುವ ನೀರಿನಲ್ಲಿ ಅದ್ದಿ ಇಟ್ಬಿಟ್ಟು ಆ ನಂತರ ಒಣಗಿ ಹಾಕೋದು. ಬಿಸಿಲಿಗೆ ಹಾಕೋದ್ರಿಂದ ಬೇಗನೆ ಒಣಗುತ್ತೆ, ಗಾಢವಾದ ಕಪ್ಪು ಬಣ್ಣ ಬರುತ್ತೆ, ಮತ್ತೆ ಮಾಯಿಶ್ಚರ್ ಸರಿಯಾಗಿ ಮೇಂಟೈನ್ ಆಗುತ್ತೆ. ಹಾಗೆ ಬಿಸಿಲಿನ ವಾತಾವರಣ ನೋಡಿಕೊಂಡು ಒಣಗಿದೆ ಇಲ್ಲ ಅಂತ ನೋಡಿಕೊಂಡು 10-12% ಮಾಯಿಶ್ಚರ್ ತೇವಾಂಶ, 10-11 ಅಷ್ಟಿದ್ರೆ ಸಾಕು ನೋಡಿಕೊಂಡು ಆ ನಂತರ ಶೇಖರಣೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಮತ್ತೆ ಈ ಕಾಳುಗಳಿಗೆ ಹುಳುಗಳು ಇಂಥವೇನಾದರೂ ಬರ್ತವ ಗಿಡದಲ್ಲಿ ಇದ್ದಾಗ? ಹೌದು ಸರ್, ಗ್ರಾಮದಲ್ಲಿ. ಹೌದು, ಈಗ ನೀವು ಕೇಳಿದ ಹಾಗೆ ತೋಟಗಳಲ್ಲಿ ಪಳ್ಳು ದುಂಬಿ ಅಂತ ಬರ್ತದೆ. ನಾನು ಈಗ ನಿಮ್ಯಾಟೋಡ್ ಹೇಳಿದೆ. ಹೌದೌದು. ಹಾ, ಮತ್ತೆ ಇತ್ತೀಚೆಗೆ ಮಿಲಿ ಬಗ್ ಬಾಳ ಆಗಿದೆ. ಓ, ಬಿಳಿ ಹಿಟ್ಟಿನ ತಿಗಣೆ. ಹಿಟ್ಟು ತಿಗಣೆ ಆಗಿದೆ. ಹಾಗಾಗಿ ಸರಿಯಾದ ನಿರ್ವಹಣೆ ಸರ್ ಮಾಡಿಕೊಂಡು ಮತ್ತೆ ಬೇವು ಆಧಾರಿತ ಕೀಟನಾಶಕಗಳು ಇಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡ್ತವೆ. ಮತ್ತೆ ಕೆಲ ತೋಟಗಳಲ್ಲಿ ನಾವು ಥ್ರಿಪ್ಸ್ ಅನ್ನು ಸಹಿತ ಗಮನಿಸಿದ್ದೇವೆ. ರಸಾಯಿರುವ ಕೀಟಗಳನ್ನು ನಾವು ವಿಶೇಷವಾಗಿ ಬೇಸಿಗೆನಲ್ಲಿ ಬೇಸಿಗೆನಲ್ಲಿ ತಾಪಮಾನ ಜಾಸ್ತಿ ಆದಾಗ, ಒಣ ವಾತಾವರಣ ಇದ್ದಾಗ. ಹಾಗಾಗಿ ಇವನ್ನು ಸ್ವಲ್ಪ ನಾವು ಹತೋಟಿ ಮಾಡಿಕೊಂಡು ತೋಟಗಳ ನಿರ್ವಹಣೆ ಮಾಡೋದ್ರಿಂದ ಕಾಳುಮೆಣಸು ಒಂದು ಉತ್ತಮವಾದಂಥ ಬೆಳೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಒಂದು ಸರಾಸರಿ ನಿರ್ವಹಣೆ ಮಾಡಿದಂಥ ಬಳ್ಳಿಯಿಂದ ಎಷ್ಟು ಇಳುವರಿ ಪಡಿಬಹುದು? ನಾನು ರೈತರಲ್ಲಿ ಗಮನಿಸಿದ ಹಾಗೆ ಅಡಿಕೆ ತೋಟದಲ್ಲಿ 1-2 ಕೆಜಿ ತಗೊಳ್ತಾರೆ. ಸಂಸ್ಕರಣೆ ಮಾಡಿದಂಥ ಕಾಳು ಮೆಣಸು. ತೆಂಗಿನ ತೋಟದಲ್ಲಿ 3-4 ಕೆಜಿವರೆಗೆ ತಗೊಳ್ತಾರೆ, ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ಅಂದರೆ ಬಹಳಷ್ಟು ಅಲ್ಲಿ ನಿಮಗೆ ಅವಕಾಶ ಇರುತ್ತೆ, ಕಾರಣ ದೊಡ್ಡದಿರುತ್ತಲ್ಲ. ಹಾಂ, ಇನ್ನು ಕೆಲವು ಕಾಡು ಜಾತಿಯ ಮರಗಳಲ್ಲಿ ಕೆಲ ರೈತರು 6 ಕೆಜಿ 7 ಕೆಜಿ ತಗೊಂಡವರು ಇದ್ದಾರೆ ಬಳ್ಳಿಗೆ. ಹೌದು, ಅಂದರೆ ಅವರ ಮುತುವರ್ಜಿ, ಅವರ ಪ್ರಯತ್ನ, ಇಲ್ಲ ಸರಾಸರಿ 1-2 ಕೆಜಿ ಅಂತೂ ಬಂದೇ ಬರುತ್ತೆ. ಪ್ರಸ್ತುತ ಹಂಗಾಮಿನಲ್ಲಿ 700 ರೂಪಾಯಿ ಕೆಜಿ ಇದೆ, 70,000 ರೂಪಾಯಿ ಕ್ವಿಂಟಾಲ್ ಇದೆ. ಈ ಹಂತದಲ್ಲಿ ಈಗ ನಾನು ಬಹಳಷ್ಟು ಜನ ನಮ್ಮ ಶಿವಮೊಗ್ಗ ಸಾಗರ ಹೊಸನಗರ ತೀರ್ಥಹಳ್ಳಿ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಈ ವರ್ಷ ಒಳ್ಳೆಯ ಧಾರಣೆ ಇದೆ, ಕಾಳುಮೆಣಸು ಚೆನ್ನಾಗಿ ಬಂದಿದೆ, ಹೀಗೆ ಇರಲಿ ಅಂತ ಹೇಳ್ತಾರೆ. ನೋಡಿ, ಒಂದು ಬಳ್ಳಿಗೆ 1 ಕೆಜಿ ಬಂದ್ರೂ 500 ಗಿಡ ಒಂದು ಎಕರೆಯಲ್ಲಿ ಅವ್ರು ಹಾಕೊಂಡಾಗ 5 ಕ್ವಿಂಟಲ್ ಆಯಿತು. ಪ್ರಸ್ತುತ ಧಾರಣೆ ನಿಮ್ಗೆ ಗೊತ್ತಿದೆ, 700 ರೂಪಾಯಿ ಅಂದರೆ ಅಡಿಕೆಗೆ ಎಷ್ಟು ಲಾಭ ಬರ್ತಾ ಇದೆ, ಅಷ್ಟೇ ಇದರಲ್ಲಿ ಬರ್ತಾ ಇದೆ. ಬರಲಿ, ಒಳ್ಳೆಯದು ರೈತರಿಗೆ. ಇನ್ನು ನಾನು ಅದೇ ಹೇಳೋದು ರೈತರಿಗೆ, ಆದಷ್ಟು ನೀವು ಮಿಶ್ರ ಬೆಳೆ, ಅಂತರ ಬೆಳೆ, ಅಡಿಕೆ ಒಂದೇ ಬೇಡ, ಅಡಿಕೆ ಜೊತೆ ಕಾಳುಮೆಣಸು, ಕಾಫಿ, ಕೋಕೋ, ಮರಜಾತಿ ಸಾಂಬಾರು ಬೆಳೆಗಳು ಹೀಗೆಲ್ಲ ಮಾಡಿಕೊಂಡು, ಮತ್ತು ಬದುಗಳಲ್ಲಿ ಒಂದಷ್ಟು ಕಾಡು ಜಾತಿಯ ಮರಗಳು, ಗೊಬ್ಬರದ ಗಿಡಗಳು, ಹೀಗೆಲ್ಲ ಮಾಡೋದ್ರಿಂದ ಒಂದು ಲಾಭದಾಯಕವಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಸರ್. ಈಗ ಈ ಕರಿಮೆಣಸಿನ ಸಿಪ್ಪೆ ಸುಲಿದು ಬಿಳಿಮೆಣಸು ಅಂತಲೂ ಮಾಡ್ತಾರೆ ಅಂತ ಕೇಳಿ. ಹೌದು ಸರ್. ಇದಲ್ಲದೆ ಇದೇನೇನು ಮೌಲ್ಯವರ್ಧಿತ ಉತ್ಪನ್ನ ಮಾಡ್ತಾರೆ? ಇನ್ನೂ ಅನೇಕ ಮೌಲ್ಯವರ್ಧಿತ ಉತ್ಪನ್ನ. ನಾವು ಕಳೆದ ತಿಂಗಳು ಸಿರ್ಸಿಗೆ ಹೋಗಿದ್ದೆ, ಒಂದು ಕ್ಷೇತ್ರ ಭೇಟಿ ಹೋದಾಗ ಅಲ್ಲಿ ಒಂದು ಕಾಳು ಮೆಣಸಿನ ಒಂದು ಕಾರ್ಯಾಗಾರ ಇತ್ತು. ಅಲ್ಲಿ 100ಕ್ಕೂ ಹೆಚ್ಚು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಅನೇಕ ಜನ ಮಹಿಳೆಯರು ಸ್ವಸಹಾಯ ಸಂಘಗಳು ಮಾಡಿ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು. ಒಲಿಯೋರಿಜಿನ್ ಮಾಡ್ತಾರೆ, ಪೌಡರ್ ಮಾಡ್ತಾರೆ, ಬಿಸ್ಕೆಟ್ಸ್, ಉಪ್ಪಿನಕಾಯಿ. ಹೌದು, 108ಕ್ಕಿಂತಲೂ ಹೆಚ್ಚು ಪದಾರ್ಥಗಳನ್ನು ಅವರು ಪ್ರದರ್ಶನ ಮಾಡಿದ್ದಾರೆ. ಅಂದರೆ ಇದು ನಮ್ಮ ಆಯುರ್ವೇದದಲ್ಲಿ ಅನೇಕ ಔಷಧಿ ಗುಣಗಳನ್ನು ಇದ್ದುವಂಥದ್ದು ಆ ಪದಾರ್ಥ ಅವಾಗಿನಿಂದಲೂ ಬಳಕೆಯಲ್ಲಿತ್ತು. ಅಂದರೆ ಚಿಕ್ಕ ಮಕ್ಕಳಿಗೆ, ವೃದ್ಧರಿಗೆ, ಮತ್ತು ಬಾಣಂತಿಯರಿಗೆ ಹೀಗೆ ವಿಶೇಷವಾದ ಖಾದ್ಯಗಳು ಅಲ್ಲೆಲ್ಲ ಅವರು ಬರೆದು ಅದರದ್ದು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದರು. ನಮಗೆ ಭಾಳ ಖುಷಿಯಾಯಿತು, ಓ ಇಷ್ಟು ಪದಾರ್ಥಗಳು ಇದರಿಂದ ಮಾಡಬಹುದು. 108ಕ್ಕಿಂತಲೂ ಹೆಚ್ಚು ನಾವು ಅದು ಕೌಂಟ್ ಮಾಡಿದೆ, 108ಕ್ಕಿಂತಲೂ ಹೆಚ್ಚು ಪದಾರ್ಥಗಳನ್ನು ಮಾಡಿದರು. ಹಾಗಾಗಿ ಅನೇಕ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕರಿಮೆಣಸು ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ನಾಗರಾಜಪ್ಪ ಅಡಿವೆಪ್ಪರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9535250742. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9535250742. ತುಂಬ ಸಂತೋಷ ಡಾಕ್ಟರ್ ನಾಗರಾಜಪ್ಪ ಅಡಿವೆಪ್ಪರ್ ಅವರೇ, ತಾವಿದುವರೆಗೂ ಈ ಕರಿಮೆಣಸಿನ ಕೃಷಿ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಡಿಎಸ್ಎಸ್ ಕುರಿತು ಮಾಹಿತಿ. ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಚಂದ್ರಯಾನ 3 ಮಿಷನ್ನ ಅದ್ವಿತೀಯ ಯಶಸ್ಸನ್ನು ಆಚರಿಸಲು ಆಗಸ್ಟ್ 23ನ್ನು ರಾಷ್ಟ್ರೀಯ ಅಂತರಿಕ್ಷ ದಿನವನ್ನಾಗಿ ಘೋಷಿಸಿದರು. ಭಾರತವು 23 ಆಗಸ್ಟ್ 2024ರಂದು ತನ್ನ ಮೊದಲ ರಾಷ್ಟ್ರೀಯ ಅಂತರಿಕ್ಷ ದಿನವನ್ನು ಆಚರಿಸಿತು. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ತನ್ನ ವಿವಿಧ ಕಾರ್ಯಗಳಿಗೆ ಅಂತರಿಕ್ಷ ತಂತ್ರಜ್ಞಾನವನ್ನು ಸಕ್ರಿಯವಾಗಿ ಉಪಯೋಗಿಸುತ್ತಿದೆ. ಉದಾಹರಣೆಗೆ, ಬೆಳೆ ಸಮೀಕ್ಷೆ, ಬೆಳೆ ಮೇಲ್ವಿಚಾರಣೆ, ಕೃಷಿ ಉತ್ಪನ್ನಗಳನ್ನು ಒಣಗಿಸಿ ಮೌಲ್ಯವರ್ಧನೆ ಮಾಡುವುದು ಇತ್ಯಾದಿ. ಈ ದಿಕ್ಕಿನಲ್ಲಿ ಮುಂದುವರಿಯುತ್ತಾ ಸಚಿವಾಲಯವು ಒಂದು ವಿಶೇಷ ವ್ಯವಸ್ಥೆಯಾದ ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ ಅಂದರೆ ಕೃಷಿ ಡಿಎಸ್ಎಸ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿ ಇದರ ಉದ್ಘಾಟನೆಯನ್ನು ರಾಷ್ಟ್ರೀಯ ಅಂತರಿಕ್ಷ ದಿನದ ಸಂದರ್ಭದಲ್ಲಿ ಮಾಡಲಾಯಿತು. ಕೃಷಿ ಡಿಎಸ್ಎಸ್ ಒಂದು ವಿಶೇಷವಾದ ವೇದಿಕೆಯಾಗಿದ್ದು ಇದನ್ನು ಭಾರತೀಯ ಕೃಷಿಗೋಸ್ಕರವಾಗಿಯೇ ವಿಶೇಷ ರೂಪದಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಈ ಮಾಧ್ಯಮದಿಂದ ವ್ಯಾಪಕವಾದ ಡಾಟಾ ಅಂದರೆ ಉಪಗ್ರಹದ ಚಿತ್ರಗಳು, ಹವಾಮಾನ ವರದಿ, ಜಲಾಶಯದ ಶೇಖರಣಾ ಸಾಮರ್ಥ್ಯ, ಭೂಮಿಯ ಜಲಮಟ್ಟ ಮತ್ತು ಇನ್ನಿತರ ಉಪಯುಕ್ತ ಮಾಹಿತಿಗಳು

ಇಲ್ಲಿಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಬಾಳುಗೋಡು ಕಂಡಿಮಕ್ಕಿ ಗ್ರಾಮತ್ರ ಅರಮನೆ ಪಾಲೇರ ಪೌತಿ ಬೊಗ್ಗ ಐಂಗಡ ಮೋವೋ ಪ್ರಕಾಶ್ ಐಂಗ ಇಂದು ಮರಣಪಟ್ಟಿತು. 44 ಬೈತರ ಅರಮನೆ ಪಾಲೇರ ಪ್ರಕಾಶ್ ಐಂಗಡ ಕಿರಿ ಕಾರ್ಯ ನಾಳೆ 10 ಗಂಟರ ಒಳಿಯ ಐಂಗಡ ಸ್ವಂತ ಮನಲ ನಡ್ಪ. ಮೂಲತ ಕಿಗ್ಗಾಲು ಗ್ರಾಮತ್ರ ಮೂರ್ನಾಡ್ಲು ವಾಸಂಜ ಅಮ್ಮ ಟಂಡ ಪೌತಿ ಸಾಬು ಮಾಚಯ್ಯ ಐಂಗಡ ಪೊಣ್ಣು ರುಕ್ಮಿಣಿ ಪುಷ್ಪ ಐಂಗ ಇಂದು ವೈಪತ್ತು ಮರಣಪಟ್ಟಿತು. ತಾಮನೆ ಕಂಗಂಡ 69 ಬೈತರ ಅಮ್ಮ ಟಂಡ ರುಕ್ಮಿಣಿ ಪುಷ್ಪ ಐಂಗಡ ಕಿರಿ ಕಾರ್ಯ ನಾಳೆ ಮೂರ್ನಾಡ್ಲುಳ್ಳ ಐಂಗಡ ಸ್ವಂತ ಮನಲ ನಡ್ಪ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533 9449829233 ಅಥವಾ jgcs.co.in. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್, ಜೊಂಪಿ ನಗರ. ಮಡಿಕೇರಿ ಕನ್ನಿಕಾ ಬಡಾವಣೆಯಲ್ಲಿರುವ ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆಯಲ್ಲಿ ಚಿಣ್ಣರ ಮೇಳ ಬ್ಯಾಸಿಗೆ ಶಿಬಿರಕ್ಕೆ ವಿದ್ಯಾಸಂಸ್ಥೆಯ ಪ್ರಿನ್ಸಿಪಾಲ್ ಸುನಿತಾ ಪ್ರೀತೋ ಚಾಲನೆ ಕೊಟ್ಟು ಅಲ್ಲಿಂದ ಮಾತಾಡಿ, ಬ್ಯಾಸಿಗೆಯಲ್ಲಿ ಮಕ್ಕಳಿಗೆ 2 ತಿಂಗಳ ರಜೆ ಇದ್ದದೆ ಮಕ್ಕಳ ವಿದ್ಯೆ ಕಲಿಯೋದರೊಟ್ಟಿಗೆ ಕ್ರಿಯಾಶೀಲತೆ ಮತ್ತು ಸೃಜನಶೀಲತೆಗೆ ನಿಗಾ ಕೊಡಿಕೆ ವಿದ್ಯಾಸಂಸ್ಥೆ ಮುಂದೆ ಬಂದುಟ್ಟು ಮಕ್ಕ ಚಿತ್ರ ಬಿಡಿಸುವುದರಿಂದ ಅವರ ವಿದ್ಯೆನ ಪ್ರಗತಿ ಜಾಸ್ತಿಯಾದೆ, ಆಟದೊಟ್ಟಿಗೆ ಪಾಠನ ಕಲಿಯಕ್ಕೆ ಸಲಹೆ ಕೊಟ್ಟವೇತ ಹೇಳ್ದು. ನಿವೃತ್ತ ಪೌರಾಯುಕ್ತರಾದ ಬಿಬಿ ಪುಷ್ಪಾವತಿಯವರು ಮಾತಾಡಿ, ಮಕ್ಕಳೊಟ್ಟಿಗೆ ಹಿಡಿದು ಹೂನೊಟ್ಟಿಗೆ ಆಟ ಆಡ್ದಂಗೆ ಆದೆ, ಒಳ್ಳೆ ವಿದ್ಯೆನ ಕಲಿಯೋದರೊಟ್ಟಿಗೆ ಆಟೋಟ ಹಂಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡಿಯಾಡಿಕೆ ಚಿಣ್ಣರ ಮೇಳ ತುಂಬಾ ಒಳ್ಳೆದಾದೇತ ಹೇಳ್ದು. ಕಾರ್ಯಕ್ರಮದಲ್ಲಿ ಮಕ್ಕ ಜಾನಪದ ಕುಣಿತ, ಪ್ರಾಣಿ ಪಕ್ಷಿಗಳ ಕುರಿತು ಮಾಹಿತಿ, ಕುವೆಂಪು, ಪುರಂದರದಾಸರು, ಸ್ವಾಮಿ ವಿವೇಕಾನಂದ ಸೇರಿದಂಗೆ ಹೆಸರು ಪಡೆದವರ ಪರಿಚಯದ ಕುರಿತು ಮಾತಾಡ್ದು. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ವಿದ್ಯಾಸಂಸ್ಥೆಯ ಶಿಕ್ಷಕರು ಕೂಡಿಯಾಡಿದ್ದು. ಮಡಿಕೇರಿ ತಾಲೂಕಿನ ಆರ್ಟಿಸಿಲಿ ಕಂದಾಯ ಗೊತ್ತು ಮಾಡದ ಜಾಗಗಳಿಗೆ ಕಂದಾಯ ಗೊತ್ತು ಮಾಡುವ ನಿಟ್ಟಿನಲ್ಲಿ ಪ್ರಾಯೋಗಿಕ ಗ್ರಾಮ ಆಗಿ ಆಯ್ಕೆ ಮಾಡುವ ಕುರಿತು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಹಾಗೆ ಮಡಿಕೇರಿ ತಹಸೀಲ್ದಾರರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಮಡಿಕೇರಿ ತಾಲೂಕಿನ ಮಡಿಕೇರಿ ಹೋಬಳಿನ ಕೋಡಂಬೂರು ಗ್ರಾಮನ ಆಯ್ಕೆ ಮಾಡಿಳು. ಈ ಕೆಲಸ ತಾರೀಕು 21ರಿಂದ ಸುರಾಗಿ ಜೂನ್ 15ಕ್ಕೆ ಮುಟ ಅಳತೆ ಕೆಲಸನ ಮಾಡಿಕೆ ವೇಳಾಪಟ್ಟಿನ ಗೊತ್ತು ಮಾಡಿಳುತ್ತ ಮಡಿಕೇರಿ ಹೋಬಳಿನ ಕಂದಾಯ ಪರಿವೀಕ್ಷಕರು ತಿಳಿಸಿಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆಯ ಕಡೆಯಿಂದ ಹಸಿರು ಕ್ರಾಂತಿನ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಹುಟ್ಟಿದ ಹಬ್ಬದ ಜಂಬರ ನಾಡು ತಾರೀಕು 5ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಏರ್ಪಾಡಾಟು. ವಿರಾಜಪೇಟೆ ಕರೆಂಟ್ ಹಂಚುವ ಕೇಂದ್ರದಲ್ಲಿ ರಿಪೇರಿ ಕೆಲಸ ಇರುವುದರಿಂದ ನಾಡು ತಾರೀಕು 5ಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ವಿರಾಜಪೇಟೆ, ಕದನೂರು, ಕೆದಮುಳ್ಳೂರು, ಬೇಟೋಳಿ, ಆರ್ಜಿ, ಬಿಶೆಟ್ಟಿಗೇರಿ, ಬಿಟ್ಟಂಗಾಲ, ಸಿದ್ದಾಪುರ, ಮಾಲ್ದಾರಿ, ಕರಡಿಗೋಡು, ಗುಹ್ಯಾ, ಅಮ್ಮತ್ತಿ, ಚೆಂಬೆಬೆಳ್ಳೂರು, ಮೂರ್ನಾಡು, ಮರಗೋಡು, ಹೊದ್ದೂರು, ಹಾಕತ್ತೂರು, ಹೊಸ್ಕೇರಿ, ನಾಪೋಕ್ಲು, ಕುಂಜಿಲ, ಎಮ್ಮೆಮಾಡು, ಬಲ್ಲಮಾವಟಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರುವುದಿಲ್ಲ ಅಂತ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಳು. ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ವಿರಾಜಪೇಟೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ ಕಡೆಯಿಂದ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಹುಟ್ಟಿದ ಹಬ್ಬದ ಜಂಬರ ನಾಡು ತಾರೀಕು 5ಕ್ಕೆ ಬೆಳಿಗ್ಗೆ 9:30 ಗಂಟೆಗೆ ವಿರಾಜಪೇಟೆ ಪಟ್ಟಣ ಪಂಚಾಯಿತಿನ ಸಭಾಬಾಡಿಲಿ ಏರ್ಪಾಡಾಟು. ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಮಡಿಕೇರಿ ನಗರಸಭೆನ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ತುಂಬಿಕೊಂಡಿರುವ ಪಾರಂಪರಿಕ ಕಾಡು ಕಸನ ವಿಲೇವಾರಿ ಮಾಡುವ ಕೆಲಸಕ್ಕೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಮಡಿಕೇರಿ ಕ್ಷೇತ್ರ ಶಾಸಕ ಡಾ ಮಂತರ್ಗೌಡವು ಚಾಲನೆ ಕೊಟ್ಟವೆ. ಕೂರು ಕ್ರಿಕೆಟ್ ಫೌಂಡೇಶನ್ನ ಕಡೆಯಿಂದ ಪಾಲಿಬೆಟ್ಟಲ್ಲಿ ನಡೆಯುತ್ತಿರುವ ಕೊಡವ ಕ್ರಿಕೆಟ್ ಲೆದರ್ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 2ರ 2ನೇ ದಿನದ ಆಟಲಿ ಪ್ರಗತಿ ಕ್ರಿಕೆಟರ್ಸ್ ಮತ್ತು ಎಂಟಿಬಿ ರಾಯಲ್ಸ್ ತಂಡದವು ಗೆದ್ದಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಇದೇ ತಾರೀಕು 9ಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಲ್ಲಿ ಕುಶಾಲನಗರ ಲೋಕೋಪಯೋಗಿ ಪ್ರವಾಸಿ ಮಂದಿರಲ್ಲಿ ಸಾರ್ವಜನಿಕರಿಂದ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡುದು, ಬೇಕು ಬೇಕು ತದಳಿಸುದು, ದುಡ್ಡು ಚಟ್ಟಿಕೆ ಪ್ಯಾಚಾಡುದು, ಹೀಗೆಲ್ಲ ತೊಂದರೆ ತಪ್ಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ದ ಸಾರ್ವಜನಿಕರು ಬಂದು ಪುಕಾರು ಕೊಡಕುತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಳು. ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಳಿಲಿ ತಾರೀಕು 7 29ಕ್ಕೆ ಮುಟ 21 ದಿನಗಳ ಕಾಲ ಅನುಭವಸ್ಥ ತರಬೇತುದಾರರಿಂದ ಬ್ಯಾಸಿಗೆ ತರಬೇತಿ ಶಿಬಿರ ಏರ್ಪಾಡಾಟುತ್ತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿಳು. ಕೊಡವ ಕ್ರಿಕೆಟ್ ಅಕಾಡೆಮಿನ ಕಡೆಯಿಂದ ವರ್ಷಗಳು ನಡೆಯುವ ಕೊಡವ ಕುಟುಂಬಗಳ ನಡುವೆ ನಡೆಯುವ ಕ್ರಿಕೆಟ್ ಹಬ್ಬನ ಈ ಸಲ ಹುದಿಕೇರಿನ ಚಕ್ಕೆರೆ ಕುಟುಂಬಸ್ಥರು ಏರ್ಪಾಡು ಮಾಡಿಳು. ಇದೇ ತಾರೀಕು 6 ಬರುವ ತಿಂಗಳ ಮೇ ತಾರೀಕು 19 ಮುಟ ಹುದಿಕೇರಿನ ಜನತಾ ಪ್ರೌಢ ಹೈಸ್ಕೂಲ್ ಹಂಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ ಆಟದ ಬಳಿಲಿ ಚಕ್ಕೆರೆ ಕಪ್ ಕ್ರಿಕೆಟ್ ಹಬ್ಬ ನಡೆದಿದೆ. ಈ ಸಲ 281 ಕುಟುಂಬ ತಂಡಗ ಹಂಗೆ 64 ಹೆಣ್ಣು ಜನರ ತಂಡಗ ಆಡಿ ಕೆಸರಿನ ಕೊಟ್ಟಳೋತ್ತ ನಡೆಸುವ ಮಾಹಿತಿನ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಡಿಕೇರಿ ಸಮೀಪದ ಕರ್ಣಂಗೇರಿ ಕ್ಷೇತ್ರ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿಯ ಹರಿಸೇವೆ ಇದೇ 5 ಶನಿವಾರ ರಾತ್ರಿ 7 ನಡೆಯಲಿದೆ. ರಾತ್ರಿ 8 ತಾಯಿ ದರ್ಶನವಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಧರ್ಮದರ್ಶಿಗಳಾದ ಶ್ರೀ ಗೋವಿಂದ ಸ್ವಾಮಿ ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡವ ಒಕ್ಕಡೊಕ್ಕಡ ಕೇರ್ಬಲಿ ನಮ್ಮೆ ಬಾಳೆಕುಟ್ಟಿರ ಕಪ್ ದಂಡಾಯ್ತೇರು ತಂಜಿ ಮೇ ದಂಡ 3-4 ಅರಮೇರಿ SMS ಸ್ಕೂಲ್ ಪರಂಬಲು ನಡ್ಪ. ಕೊಡವ ಒಕ್ಕಕಾರ ಟೀಂ ಪೆದ ಕೊಡ್ಪಕ್ಕೆ ಸಂಪರ್ಕಿಸಿ 9486518833. ಭಾರತಿ ರೇಡಿಯೋ ಹೌಸ್ನಲ್ಲಿ LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಟಾಟಾ ಉತ್ಪನ್ನಗಳ ಕಾರುಗಳ ಶೋರೂಮ್ ಅರಸ್ ಕಾರ್ಸ್. ಇಲ್ಲಿ CNG, ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್ ಕಾರುಗಳು ಸೇರಿದಂತೆ 5 ಹಿಡಿದು 34 ಎಲ್ಲಾ ಕಾರುಗಳು ಲಭ್ಯವಿದೆ. ಯುಗಾದಿ ಹಬ್ಬದ ಹಲವು ಆಕರ್ಷಕ ಆಫರ್ಗಳು ನಿಮಗಾಗಿ. ಟೆಸ್ಟ್ ಡ್ರೈವ್, ಬುಕಿಂಗ್ ಹಾಗೂ ಸರ್ವಿಸ್ ಗಾಗಿ ಬನ್ನಿ. ಟಾಟಾ ಮೋಟಾರ್ಸ್, ಅರಸ್ ಕಾರ್ಸ್, ಮಡಿಕೇರಿ, ಕುಶಾಲನಗರ ಮತ್ತು ಗೋಣಿಕೊಪ್ಪಲು. ಕಾಲ್ ಡೆನ್ ಬೋಪಣ್ಣ 8296464316. ಗೌಡ ಯೂನಿಂಗ್ ಸ್ಟಾರ್ ಮರಗೋಡು. ಇವರ ಕಡೆಯಿಂದ 10 18 ಗೋತ್ರದ ಗೌಡ ಕುಟುಂಬಗಳ ನಡುವೆ ಸುರುನ ವರ್ಷದ ಕ್ರಿಕೆಟ್ ಆಟ ಗೌಡ ಕ್ರಿಕೆಟ್ ಹಬ್ಬ ಏಪ್ರಿಲ್ 26 ಮರಗೋಡಿನ ಭಾರತೀಯ ಜೂನಿಯರ್ ಕಾಲೇಜಿನ ಆಟದ ಬಳಿಲಿ ಏರ್ಪಾಡಾಟು. ಭಾಗವಹಿಸುವ ಕುಟುಂಬ ತಂಡಗ ಹೆಸರು ಕೊಡಿಕೆ 5 ಆಚೇರಿ ದಿನ. ಜಾಸ್ತಿ ಮಾಹಿತಿಗೆ ಹಾಗೆ ಹೆಸರು ಕೊಡಿಕೆ ಸಂಪರ್ಕಿಸಿ ಬೊಳ್ಳೂರು ಮುನ್ನ. ಮೊಬೈಲ್ 9486783777. ಇಲ್ಲರೆ ಮಗೇರನ ರಂಜು, ಕಟ್ಟೆಮನೆ ರೋಷನ್, ಕರ್ಣಯ್ಯನ ವಿವೇಕ್. ಇವರ ಸಂಪರ್ಕ ಮಾಡಕ್. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಕಡಂಗಮರೂರು ಗ್ರಾಮ ಶ್ರೀ ತಿರಿಕೆಮೊಟ್ಟೆ ಈಶ್ವರ ದೇವಸ್ಥಾನದಲ್ಲಿ ದೇವರ ದೃಢಕಲಶ ಹಾಗೂ ಪಾರ್ವತಿ ದೇವಿಯ ವಾರ್ಷಿಕ ಪೂಜೆ ಪ್ರಯುಕ್ತ ಇದೇ 5 ಶನಿವಾರ ಬೆಳಿಗ್ಗೆ 10 ವಿವಿಧ ಪೂಜಾ ಕಾರ್ಯ, ಮಧ್ಯಾಹ್ನ 12 ಮಹಾಪೂಜೆ, ಪ್ರಸಾದ ವಿತರಣೆ, 1 ಅನ್ನಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಗೌಡ ಫುಟ್ಬಾಲ್ ಅಕಾಡೆಮಿನ ಕಡೆಯಿಂದ 10 18 ಗೌಡ ಕುಟುಂಬಗಳ ನಡುವಿನ 8 ಕಾಲ್ಚೆಂಡಾಟ ಮೇ ತಾರೀಕು 10 ಮರಗೋಡಿನ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಣಿಲಿ ಏರ್ಪಾಡಾಟು. ಭಾಗವಹಿಸುವ ಕುಟುಂಬ ತಂಡಗ ಹೆಸರು ಕೊಡಿಕೆ 25 ಆಕೇರಿ ದಿನ. ಹೆಸರು ಕೊಡಿಕೆ ಹಂಗೆ ಮಾಹಿತಿಗಾಗಿ ಸಂಪರ್ಕಿಸಿ ಕೊಂಪುಳಿರ ಕೀರ್ತಿ ಕರುಂಬಯ್ಯ. ಮೊಬೈಲ್ 9571711032. ರೋಷನ್ ಬೊಳ್ಳೂರು 9611502270. ಹೆಣ್ಣು ಜನರಿಗೆ ಕ್ರಿಕೆಟ್ ಆಟ ಸಹ ಏರ್ಪಾಡಾಟು. ಭಾಗವಹಿಸುವ ತಂಡಗ ಹೆಸರು ಕೊಡಿಕೆ ಸಂಪರ್ಕಿಸಿ ರೀನಾ ಕಟ್ಟೆಮನಿ. ಮೊಬೈಲ್ 9413113959. ಜ್ಯೋತಿ ವಿದ್ರೂಪಣಿ 7204864133.